ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೇಹ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿತಾನಿವನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿತಾನಿವನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೆಂಡೆ ಬೆಳೆಯುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾ ಅಶ್ವಥ್ ನಾರಾಯಣ್ ಅವರೊಡನೆ ಸಂದರ್ಶನ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ, ನಂತರ ರಾಯಚೂರು ತಾಲೂಕಿನ ವಡವಟ್ಟಿ ಗ್ರಾಮದ ಅಯ್ಯಪ್ಪ ಕೆಬಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳುವಿರಿ. 7:18 ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು, ವಿಷಯ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಿರಿಧಾನ್ಯ ಅಭಿವೃದ್ಧಿ ಚಟುವಟಿಕೆಗಳು, ಭಾಗವಹಿಸುವವರು ಡಾ ಬಿಕೆ ದೇಸಾಯಿ, ಸಂಶೋಧನೆ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಮೊದಲಿಗೆ ಒಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಬೆಂಡೆ ಬೆಳೆಯ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಡೆ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತಾದಂಥ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ನಮ್ಮೊಂದಿಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಬೆಂಡೆ ಬೆಳೆ ಮುಖ್ಯವಾಗಿ ಎಲ್ಲ ಒಂದು ಕಾಲದಲ್ಲಿ ಇದನ್ನ ಸಾಮಾನ್ಯವಾಗಿ ಬೆಂಡೆಯನ್ನು ಬೆಳೀತಿರ್ತಾರೆ. ಹೌದೌದು. ಪ್ರಮುಖವಾದಂಥ ರೋಗಗಳು ಯಾವ್ಯಾವ ಬರ್ತಾವಂತೀರಿ? ಸೊ ಈ ಬೆಂಡೆ ಭಾಳ ಮುಖ್ಯವಾಗಿರ್ತಕ್ಕಂಥ ತರಕಾರಿ ಬೆಳೆ, ನೀರಾವರಿ ಆಶ್ರಯದಲ್ಲಿ ವರ್ಷದ ಎಲ್ಲ ಕಾಲದಲ್ಲೂ ಬೆಳೀತಕ್ಕಂಥ ಒಂದು ಪ್ರಮುಖ ಬೆಳೆ. ಸೊ ಈ ರೈತರು ಬೆಳೆಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಸಸಿ ಹಂತದಿಂದ ಮತ್ತು ಕಾಯಿ ಕೊಯ್ಲು ಮಾಡೋವರೆಗೂ ಸಹ ಕೆಲವು ರೋಗಗಳು ಬರ್ತಿರ್ತವೆ. ಉದಾಹರಣೆಗೆ ಸಸಿ ಹಂತದಲ್ಲಿ ಸಸಿಕೊಳೆ ರೋಗ ಅಂತೇಳಿ ಬರ್ತದೆ, ಬೀಜ ಹಾಕಿದ ನಂತರ ಒಂದು 25 ದಿವಸದವರೆಗೆ. ನಂತರ ಏನಾಗುತ್ತೆ ಅಂತಂದರೆ, ಒಂದು ಹೂ ಬಿಡೋ ಅಂಥದ್ದೆಲ್ಲ ಇರ್ಬೋದು, ಕಾಯಿ ಬಿಡೋ ಅಂಥದ್ದಲ್ಲಿ ಬೂದಿ ರೋಗ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ರೋಗ ಈ ಬೆಳೆಯನ್ನು ಕಾಡ್ತದೆ. ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ನಂಜು ರೋಗ, ಹಳದಿ ನಂಜು ರೋಗ ಅಂತೇಳಿ ಕರಿತೀವಿ. ಸೊ ಇದು ಒಂದು ಬಿಳಿ ನೊಣದಿಂದ ಪ್ರಸಾರ ಆಗ್ತಕ್ಕಂಥ, ಕೀಟದಿಂದ ಪ್ರಸಾರ ಆಗ್ತಕ್ಕಂಥ ಒಂದು ನಂಜು ರೋಗ, ಹಳದಿ ನಂಜು ರೋಗ, ಹಳದಿ ನಂಜು ರೋಗ. ಆಮೇಲೆ ಕೆಲವು ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ನೆಟೆ ಹೋಗುವಂತಹ ಸಂದರ್ಭನೂ ನಾವು ನೋಡ್ತೀವಿ, ನೆಟೆ ರೋಗ. ಸೊ ಇವಿಷ್ಟು ಪ್ರಮುಖವಾಗಿ ನಮ್ಮ ಈ ಬೆಂಡೆನಲ್ಲಿ ಕಾಡ್ತಕ್ಕಂಥ ಪ್ರಮುಖ ರೋಗಗಳು. ಈಗ ಬೀಜವನ್ನ ಹಾಕಿದ ತಕ್ಷಣ ತಾವ್ ಹೇಳಿದ್ರೆ ಸಸಿ ಸಾಯತಕ್ಕಂತ ರೋಗ ಅಂತಕ್ಕಂಥದ್ದು, ಹೌದು, ಇದು ಹೇಗೆ ಬರುತ್ತೆ ಅಥವಾ ಬೀಜದಿಂದ ಬರುತ್ತೋ ಮಣ್ಣಿಂದ ಬರ್ತತೋ, ಹೇಗೆ ಇದು ಲಕ್ಷಣಗಳಿರ್ತವೆ ಸಸಿ ಸಾಯತಕ್ಕಂಥ ರೋಗ, ಜೊತೆಗೆ ಯಾವ ಹಂತದವರೆಗೆ ಎಲ್ಲಿವರೆಗೆ ಈ ರೋಗ ಇರ್ತತ ಮತ್ತು ನಿರ್ವಹಣೆ ಹೇಗೆ ಮಾಡಬೇಕು ಇದನ್ನು ಬೆಂಡೆಯಲ್ಲಿ? ಈ ಸಾಮಾನ್ಯವಾಗಿ ಈ ಸಸಿ ಹಂತದಲ್ಲಿ ಬರ್ತಕ್ಕಂಥ ಸಸಿ ಕೊಳೆ ರೋಗ ಅಂತೇಳಿ ಕರಿತೀವಿ. ಇದು ಬೀಜ ಊರಿದ ನಂತರ

ಒಂದು ಅಂಟುಬಲೆ ಅಂತೇಳಿ ಬರ್ತದೆ, ಹಳದಿ ಅಂಟುಬಲೆ ಅಂತೇಳಿ, ಸ್ಟಿಕ್ಕಿ ಟ್ರಾಪ್ಸ್ ಅಂತೇಳಿ ಕರಿತೀವಿ. ಸುಮಾರು ಬೀಜ ಊರಿದ್ದ ಒಂದು ಸಸಿಗಳು ಒಂದು 20-25 ದಿವಸ ಆಗಿರ್ತವೆ. ಸೊ ಆವಾಗ ಒಂದು ಎಕರೆಗೆ ಸುಮಾರು 8-10 ಹಳದಿ ಅಂಟುಬಲೆಗಳನ್ನು ಹಾಕಿದಾಗ ಏನಾಗುತ್ತೆ, ಆ ಬಿಳಿ ನೊಣ ಬಂದು ಅಲ್ಲಿ ಕಚ್ಕೊಂಡು ಏನಾಗುತ್ತೆ, ರೋಗ ಪ್ರಸಾರ ಆಗ್ಲಾರ್ದಂಗೆ ತಡಿಬೋದು, ಮತ್ತು ಕೀಟನಾಶಕಗಳ ಒಂದು ಸಿಂಪರಣೆ ಏನಿದೆಯಲ್ಲ ಅದನ್ನು ಸ್ವಲ್ಪ ತಡಿಬೋದು. ಇದು ಒಂದು ವಿಚಾರ. ಆಮೇಲೆ ಇನ್ನೂ ಮುಂದುವರೆದು ಎಲ್ಲನ ಒಂದು ಗಿಡ ಹಳದಿ ನಂಜಿರೋಗಿ ತುತ್ತಾಗಿತ್ತು ಅಂತಂದ್ರೆ ನಾವು ಅದನ್ನ ಕಿತ್ತಾಕಿ ಅದನ್ನ ನಾಶ ಮಾಡಬೇಕಾಗ್ತದೆ, ಒಂದು ಇಲ್ಲ ಎರಡು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ. ನಂತರ ನಾವು ಏನು ಹಳದಿ ರೋಗ ಪ್ರಸಾರ ಆಗ್ತದಲ್ಲ, ಆ ಬಿಳಿನ ಹತೋಟಿ ಮಾಡ್ಕೋಬೇಕಂತಂದ್ರೆ ಕೆಲವೊಂದು ಕೀಟನಾಶಕಗಳಿದ್ದಾವೆ, ಸಾಮಾನ್ಯವಾಗಿ ಡೈನೋಟಿಫುರಾನ್ ಅಂತೇಳಿ ಇದೆ. ಸೊ ಅದನ್ನ ಉಪಯೋಗಿಸ್ಕೋಬಹುದು. ಮತ್ತೆ ಅದಲ್ಲದೇ ಇನ್ನೊಂದು ಟಾಲ್ಫೆನ್ ಪರಾಡ್ ಅಂತ ಹೇಳ್ಬಿಟ್ಟು ಒಂದು ಕೀಟನಾಶಕ ಇದೆ, ಅದು 1.3 ml ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಿಕೊಂಡು ನಾವು ಉಪಯೋಗಿಸ್ಕೋಬೋದು. ಇನ್ನೂ ಮುಂದುವರೆದು ಅಂತಂತಂದ್ರೆ ಇನ್ನೊಂದು ಡೈಫೆನ್ಥಿರಾನ್ ಅಂತೇಳಿ ಒಂದು ಕೀಟನಾಶಕ ಇದೆ, ಅದು 1 gram ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡ್ಕೋಬೋದು. ಈ ಒಂದು ಕೀಟನಾಶಕಗಳನ್ನ ಸಿಂಪರಣೆ ಮಾಡುವ ಹಂತದಲ್ಲಿ ಮಧ್ಯೆ ನಾವು ಬೇವಿನ ಮೂಲದ ಕೀಟನಾಶಕಗಳನ್ನ ಸಿಂಪರಣೆ ಮಾಡಿದಾಗ ಒಂದು ಮಾರ್ಕೆಟಿನಲ್ಲಿ ನಿಂಬಿಸಿಡಿನ್ ಅಂತೇಳಿ ಸಿಗ್ತದೆ, ನಿಮಜಾಲ್ ಅಂತೇಳಿ ಸಿಗ್ತದೆ. ಬೇವಿನ ಮೂಲದ ಕೀಟನಾಶಕಗಳು 3 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿಕೊಂಡಾಗ ಅವಾಗ ಏನಾಗುತ್ತೆ, ಈ ಒಂದು ಉಳುವಿನ ಒಂದು ಏನು ಸಂಪೂರ್ಣ ಹತೋಟಿಗೆ ಬಹಳ ಪೂರಕವಾಗಿರ್ತಕ್ಕಂಥದ್ದು, ನಾವು ಸಮಗ್ರವಾಗಿ ಹತೋಟಿ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನಾವು ನಿರಂತರವಾಗಿ ಕೀಟನಾಶಕಗಳನ್ನ ಹೊಡ್ಕೊಂಡು ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಆ ಒಂದು ಕೀಟ ನಿರೋಧಕ ಶಕ್ತಿ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಆಗ್ತದೆ, ಮತ್ ನಾವ್ ಎಷ್ಟೇ ಕೀಟನಾಶಕ ಸಿಂಪರಣೆ ಮಾಡ್ಕೊಂಡ್ರು ಅದ ಮಾಡೋಕೆ ಬಹಳ ಕಷ್ಟ ಆಗ್ತದೆ. ಸೊ ಈ ಒಂದು ಕ್ರಮಗಳನ್ನ ರೈತರು ಚಾಚು ತಪ್ಪದೆ ಅನುಸರಿಸಬೇಕಾಗ್ತದೆ. ಈಗ ಬೆಂಡೆ ಬೆಳೆಯಲ್ಲಿ ಎಲೆಚುಕ್ಕೆ ರೋಗ ಹೇಗೆ ಬಹಳಷ್ಟು ಹಾನಿಯನ್ನು ಮಾಡದಂದ್ರೆ, ಎಲೆಚುಕ್ಕೆ ರೋಗ ಬರ್ತದಂದ್ರೆ ಬೆಂಡೆ ಬೆಳೆಗೆ ಹೇಗೆ? ಎಲೆಚುಕ್ಕೆ ರೋಗಗಳು ಬರ್ತದೆ, ಎಲೆಚುಕ್ಕೆ ರೋಗ ಇರಬಹುದು ಅಥವಾ ಈಗ ಏನಂತೀವಿ ನಾವು ತುಕ್ಕು ರೋಗ ಅಂತ ಹೇಳ್ತೀವಿ, ರಸ್ಟ್ ಅಂತೇಳಿ ತುಕ್ಕು ರೋಗ ಅಂತೇಳಿ, ಅವುಗಳ ತೀವ್ರತೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬರ್ತದೆ. ಎಲ್ಲಿ ತೇವಾಂಶ ಜಾಸ್ತಿ ಇರ್ತದೆ, ಮಳೆ ಬೀಳುವಂತ ಸಂದರ್ಭ ಮುಂಗಾರು ಹಂಗಾಮಿನಲ್ಲಿ ಅಲ್ಲಲ್ಲಿ ನಮ್ಗೆ ಕಾಣಿಸ್ಕೋತದೆ. ಎಲೆ ಚುಕ್ಕೆ ರೋಗ ಇರ್ಬೋದು ಮತ್ತೆ ತುಕ್ಕು ರೋಗ ಸುಮಾರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಸೊ ಇದಕ್ಕೆ ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ದೊರೀತಕ್ಕಂಥ ಒಂದು ಶಿಲೀಂಧ್ರ ನಾಶಕಗಳು ಮ್ಯಾಂಕೋಜೆಬ್ ಡೈಥೆನಮ್ 45 ಅಂತ ಎಲ್ಲ ರೈತರಿಗೂ ಗೊತ್ತಿದೆ. ಸೊ ಅದನ್ನ 2 gram ಪ್ರತಿ ಲೀಟರ್ ನೀರಿಗೆ ನಾವು ಹಾಕೊಂಡು ಸಿಂಪರಣೆ ಮಾಡಿಕೊಂಡಾಗ, ಇಲ್ಲ ಅಂತಂದ್ರೆ ಕಾರ್ಬನ್ಡೈಸಿಮ್ ಅಂತಕ್ಕಂಥದ್ದು 1 gram ಪ್ರತಿ ಲೀಟರ್ ನೀರಿಗೆ, ಮತ್ತೆ ಮುಂದುವರೆದು ಕ್ಲೋರೋಥೆಲನಿಲ್ ಅಂತ ಹೇಳ್ಬಿಟ್ಟು ಕವಚ್ 2 gram ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡಿಕೊಂಡಾಗ, ಸೊ ಈ ಒಂದು ಎಲೆ ಚುಕ್ಕೆ ರೋಗ ಇರ್ಬೋದು ಮತ್ತೆ ತುಕ್ಕು ರೋಗ ಇರ್ಬೋದು ಇವುಗಳನ್ನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡ್ಕೋಬಹುದು. ಇನ್ನು ವಿಶೇಷವಾಗಿ ಬೆಂಡೆ ಕಾಯಿಗಳ ಮೇಲೆ ಬರ್ತಕ್ಕಂಥ ರೋಗಗಳು ಏನಿಲ್ಲ, ಕಾಯಿಗೆ ಏನು ರೋಗಗಳು ಇಲ್ಲ ಅದಕ್ಕೆ? ಕಾಯಿಗಳ ಮೇಲೆ ಏನು? ಈಗ ಮೆಣಸಿನಕಾಯಿಯಲ್ಲಿ ಕೆಲವೊಮ್ಮೆ ಚಿಬ್ಬು ರೋಗ ಅಂತ ಇರ್ತದೆ, ಆ ತರ ಇದರಲ್ಲಿ ಏನಾದರೂ ರೋಗಗಳು ಬರ್ತಾವ ಕಾಯಿಗೆ? ಬೆಂಡೆ ಇಲ್ಲ ಆತರ ಏನಿಲ್ಲ. ನಂಜು ರೋಗ ಬಂದಾಗ ಕಾಯಿಗಳು ಹಳದಿ ಆಗ್ತವೆ. ಅದು ಬಿಟ್ಟರೆ ಮತ್ತೆ ಬೂದಿ ರೋಗದ ತೀವ್ರತೆ ಜಾಸ್ತಿ ಆದಾಗ ಶಿಲೀಂಧ್ರ ಕಾಯಿಗಳ ಮೇಲೆ ಬೆಳವಣಿಗೆ ಆಗ್ತದೆ. ಸಾಮಾನ್ಯವಾಗಿ ಎಲೆಗಳ ಮೇಲೆ ಹೆಚ್ಚಾಗಿ ಕಂಡು ಬರ್ತದೆ, ಕಾಯಿಗಳ ಮೇಲೆ ಅದರ ತೀವ್ರತೆ ಬಹಳ ಕಡಿಮೆ. ವಿಶೇಷವಾಗಿ ಬೆಂಡೆ ಬೀಜಗಳನ್ನ ಉಪಚಾರ ಮಾಡಿದಂತ ಬೀಜಗಳು ಸಿಗ್ತಾವ ರೈತರಿಗೆ ಮಾರ್ಕೆಟ್ನಲ್ಲಿ? ಬೀಜೋಪಚಾರ ಮಾಡಿರ್ತಾರೆ. ಹೌದು. ಮತ್ತೆ ವಿಶೇಷವಾಗಿ ರೈತರು ಬೀಜೋಪಚಾರ ಮಾಡೋದೇನು ಬೇಕಾಗಿಲ್ಲ ಅದಕ್ಕೆ? ಮಾಡ್ಬೋದು, ತಪ್ಪೇನಿಲ್ಲ. ಉದಾಹರಣೆಗೆ ನಾವು ಜೈವಿಕ ಶಿಲೀಂಧ್ರ ನಾಶಕಗಳು ಅಂತ ಹೇಳ್ತೀವಿ, ಟ್ರೈಕೋಡರ್ಮ, ಆಮೇಲೆ ಸುಡೋಮನಾಸ್ ಅಂತೇಳಿ, ಅವು 5 gram ಟ್ರೈಕೋಡರ್ಮ 5 gram ಸುಡೋಮನಾಸ್ ಅಂತ ಹೇಳ್ಬಿಟ್ಟು ದುಂಡಾಣು ನಾಶಕ ಏನಿದೆಯಲ್ಲ, ಬೀಜೋಪಚಾರ ಮಾಡಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಅದು ಬೆಳವಣಿಗೆ ಪ್ರಚೋದಕಗಳು ಇದಾವೆ. ಅಂದ್ರೆ ಸಸಿಗಳನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ, ಉತ್ತಮ ಬೆಳವಣಿಗೆ ಬರೋದಕ್ಕೆ ಅನುಕೂಲ ಮಾಡ್ಕೋತದ್ದು ಒಂದು. ಅದಲ್ಲದೇ ನಾನು ಈಗಾಗಲೇ ಹೇಳಿದೆ ಸಸಿಕೊಳೆ ರೋಗ ಅಂತೇಳಿ, ಮಣ್ಣಿನಲ್ಲಿರ್ತಕ್ಕಂಥ ರೋಗಕಾರಕ ಶಿಲೀಂಧ್ರಗಳನ್ನು ನಾಶ ಮಾಡಲಿಕ್ಕೂ ಸಹ ಈ ಒಂದು ಜೈವಿಕ ಶಿಲೀಂಧ್ರ ನಾಶಕಗಳು ಬಹಳ ಅನುಕೂಲ ಮಾಡಿಕೊಡ್ತದೆ. ಒಳ್ಳೆಯದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಇದುವರೆಗೂ ಬೆಂಡೆಯಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಹೇಗೆ ಮಾಡಬೇಕಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ರೈತ ಬಾಂಧವರು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಬೆಂಡೆಯನ್ನು ಬೆಳೀತಾ ಇರ್ತಾರೆ, ಬೇಸಿಗೆಯಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಹಳದಿ ನಂಜಾನು ರೋಗ, ಇದರ ನಿರ್ವಹಣೆಯನ್ನು ರೈತರು ನೀವು ಹೇಳಿದಂಥ ಒಂದು ಔಷಧಿಯನ್ನು ಉಪಚಾರ ಮಾಡೋದ್ರ ಮುಖಾಂತರ, ಕೀಟಗಳ ನಿರ್ವಹಣೆಯನ್ನು ಮಾಡೋದ್ರ ಮುಖಾಂತರ ಹತೋಟಿಯನ್ನು ಮಾಡಲಿ ಅಂತ ಹೇಳೋಣ. ಏನಾದರೂ ವಿಶೇಷವಾದಂಥ ಮಾಹಿತಿ ಇತ್ತಂದರೆ, ಏನಾದರೂ ಸಮಸ್ಯೆಗಳು ಬಂದರೆ ರೈತರು ಕೀಟ ತಜ್ಞರಿರ್ಬೋದು, ರೋಗ ತಜ್ಞರ ಸಂಪರ್ಕ ಮಾಡಿ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೊಂಡು ಮುಂದುವರಿಬೇಕಾಗತ್ತೆ. ನಿಮ್ಮ ಫೋನ್ ಸಂಖ್ಯೆನ ಹೇಳಿ ರೈತರಿಗೆ, ರೋಗದ ಬಗ್ಗೆ ಏನಾದರೂ ವಿಶೇಷವಾದಂಥ ಮಾಹಿತಿ ಬೇಕಾಗಿತ್ತಂದ್ರೆ. ನನ್ನ ದೂರವಾಣಿ ಸಂಖ್ಯೆ 944 9444

ಒತ್ತು ಕೊಡ್ತಾ ನಾವು ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒಂದು ಉತ್ತೇಜನ ಕೊಟ್ಟರೆ ಖಂಡಿತವಾಗಿ ಈಗಿನ ಒಂದು ಆಹಾರ ಶೈಲಿ ನಾವೇನು ಮಾಡ್ತಾ ಇದ್ವಿ, ಬರೇ ಅಕ್ಕಿ ಅಥವಾ ಗೋಧಿ ಮೇಲೆ ನಾವೇನು ಅವಲಂಬನೆ ಆಗ್ತಾ ಇದ್ವಿ, ಅದು ಕಡಿಮೆ ಮಾಡಿಬಿಟ್ಟು ಈ ಸಿರಿಧಾನ್ಯಗಳ ಮೇಲೆ ಹೆಚ್ಚು ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಇದಕ್ಕೆ ನಾವು ಹೇಳಲು ಇಚ್ಛೆ ಪಡ್ತೇವೆ. ಮತ್ತು ಇದರ ಬಗ್ಗೆ ನಮ್ಗೆ ಹೇಳ್ತಂದ್ರೆ, ಇದು ಪುರಾತನ ಕಾಲದಿಂದಲೂ ಈ ಸಿರಿಧಾನ್ಯಗಳು ಪರಿಚಿತವಾದ ಅಂದ್ರೆ ಒಣಭೂಮಿಯಲ್ಲಿ ಶುಷ್ಕ ವಾತಾವರಣದಲ್ಲಿ ಬೆಳೆ, ಇದು ಹೆಚ್ಚು ನೀರು ಇಲ್ಲದೆ ಬೆಳೆತಕ್ಕಂತ ಒಂದು ಬೆಳೆಗಳು. ಇವು ಎಲ್ಲ ಬೆಳೆಗಳಲ್ಲೂ ಸುಮಾರು 6ನೇ ಪ್ರಮುಖ ಬೆಳೆಗಳಾಗಿದ್ದು ಇವು ಜಗತ್ತಿನ ಒಟ್ಟು ಜನಸಂಖ್ಯೆಯ 1/3 ಜನರ ಮುಖ್ಯ ಆಹಾರ ಆಗಿದೆ. ಈ ಜೋಳ ಇರಬಹುದು, ರಾಗಿ ಇರಬಹುದು, ನವಣೆ ಇರಬಹುದು, ಇದು ಮುಖ್ಯ ಆಹಾರವಾಗಿದೆ. ಮತ್ತು ಭಾರತದಲ್ಲಿ ಸರಾಸರಿ ತೆಗೆದುಕೊಂಡ್ರೆ ನಮ್ಮ ದೇಶದಲ್ಲಿ ಸುಮಾರು 41% ನಾವು ವಿಶ್ವದ ಒಂದು ಉತ್ಪಾದನೆಯನ್ನು ನಮ್ಮ ಭಾರತದಿಂದಲೇ ಕೊಡುಗೆಯಾಗಿ ನಾವು ಸಿರಿಧಾನ್ಯಗಳನ್ನು ನಾವು ಕೊಡ್ತಾ ಇದ್ದೇವೆ. ಹೆಚ್ಚು ಇದರಲ್ಲಿ ಜೋಳ ಇದೆ, ರಾಗಿ ಇದೆ ಮತ್ತು ಇತರ ಸಿರಿಧಾನ್ಯಗಳು ಇದೆ. ಇದು ನಮಗೆ ಸಿರಿಧಾನ್ಯಗಳನ್ನು ನಮ್ಮ ದೇಶದಲ್ಲಿ 12.45 ಅಂದರೆ 12.45 ದಶಲಕ್ಷ ಹೆಕ್ಟರ್ನಷ್ಟು ನಾವು ಬೆಳೀತಾ ಇದ್ದೇವೆ ಮತ್ತು 15.53 ಮಿಲಿಯನ್ ಟನ್ನಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅಂದರೆ ಪ್ರತಿ ಹೆಕ್ಟೇರ್ಗೆ ನಮಗೆ ಒಂದು ಸುಮಾರು 8 ಕ್ವಿಂಟಲ್ನಷ್ಟು ಇಳುವರಿ ಬರ್ತಾ ಇದೆ. ಆಮೇಲೆ ಭಾರತದಲ್ಲಿ ಸುಮಾರು 9 ಸಿರಿಧಾನ್ಯಗಳನ್ನು ಅಥವಾ ಕಿರುಧಾನ್ಯಗಳನ್ನು ನಾವು ಬೆಳೀತಾ ಇದ್ದೇವೆ. ಇದು ಇನ್ನೂ ಒಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ, ನಾವು ಪರಿಚಯ ಮಾಡಿಕೊಡ್ಬೇಕು ಸಿರಿಧಾನ್ಯಗಳನ್ನು ಅಂತಂದ್ರೆ, ಇದು ನಮಗೆ ಮುಖ್ಯವಾಗಿ ಜೋಳ, ಸಜ್ಜೆ, ರಾಗಿ ಇದೆ, ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಇದಲ್ಲದೆ ನವಣೆ, ಸಾಮೆ ಅಥವಾ ಸಾವೆ ಅಂತ ಹೇಳ್ತೀವಿ ನಾವು, ಆಮೇಲೆ ಹಾರಕ ಅಂತ ಹೇಳ್ತೀವಿ, ಆಮೇಲೆ ಬರಗು ಅಂತ ಹೇಳ್ತೀವಿ ಮತ್ತು ಊದಲು ಅಂತ ಹೇಳ್ತೀವಿ ಅಥವಾ ಕೊರಲೆ ಅಂತ ಹೇಳ್ತೀವಿ. ಇವು 6 ಮುಖ್ಯವಾದ ಸಿರಿಧಾನ್ಯಗಳು ಅಥವಾ ತೃಣಧಾನ್ಯಗಳು. ಮೊದಲು ಇದಕ್ಕೆ ತೃಣಧಾನ್ಯಗಳನ್ನು ತಂದ್ರು. ಇವುಗಳ ಒಂದು ಪೋಷಕಾಂಶ ಮತ್ತು ಇದರ ದೃಷ್ಟಿಯಿಂದ ಎಲ್ಲ ಇದರಿಂದ ಏನಾಯ್ತು ಅಂದ್ರೆ, ಇದಕ್ಕೆ ಪೌಷ್ಟಿಕ ಅಂಶಗಳು ಅಂದ್ರೆ ನಮಗೆ ಏನು ಇದಕ್ಕೆ ಪಚನಕ್ಕೆ ಕ್ರಿಯೆಗೆ ಬೇಕಾಗ್ತದೆ, ಇದರಲ್ಲಿ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಇರುವುದರಿಂದ ಇವಕ್ಕೆ ಸಿರಿಧಾನ್ಯಗಳು, ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರೆದ್ರು. ಇದಕ್ಕೆ ನ್ಯೂಟ್ರಿ ಸೀರಿಯಲ್ಸ್ ಅಂದ್ರೆ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಹೆಚ್ಚಿರುವ ಧಾನ್ಯದ ಬೆಳೆಗಳು, ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರೆದು ಇದಕ್ಕೆ ಹೆಚ್ಚು ಹೆಚ್ಚು ಒಂದು ಒತ್ತು ಕೊಡ್ತಾ ಬಂದಿದ್ದಾರೆ. ಇನ್ನು ಮುಖ್ಯವಾಗಿ ರೈತರಿಗೆ ಒಳ್ಳೆ ರೀತಿಯಿಂದ ಬೆಳೀಲಿಕ್ಕೆ ರೈತರು ಮುಂದೆ ಬರಬೇಕಂದ್ರೆ ಒಳ್ಳೆ ತಂತ್ರಜ್ಞಾನಗಳು, ತಳಿಗಳು ಬೇಕಾಗ್ತವೆ. ಜೊತೆಗೆ ಸಾಮಾನ್ಯವಾಗಿ ರೈತರ ಸಮಸ್ಯೆ ಅಂತಂದ್ರೆ, ಇಲ್ಲ ನಾವೆಲ್ಲ ಬೆಳಿತೀವಿ ಆದರೆ ಇದನ್ನ ಅಕ್ಕಿ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅದೇ ಸಂಸ್ಕರಣೆ ತಂತ್ರಜ್ಞಾನ ಮತ್ತು ಉತ್ತಮ ತಳಿಗಳ ಬಗ್ಗೆ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಕೆಲಸಗಳು ನಡೆದಿವೆ, ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಈ ಸಿರಿಧಾನ್ಯಗಳಿಗೆ ಸಂಶೋಧನೆಗೆ ನಾವು ಒಂದು ಬಳ್ಳಾರಿ ಜಿಲ್ಲೆ ಒಂದು ಹಗರಿ ಸಂಶೋಧನಾ ಕೇಂದ್ರವನ್ನು ಮೀಸಲಿಟ್ಟು ಅಲ್ಲಿ ನಮಗೆ ಸುಮಾರು 8 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ ನಮ್ಮ ರೈತರಿಗೋಸ್ಕರ. ಮೊಟ್ಟ ಮೊದಲಿಗೆ ಹೇಳಬೇಕು ಅಂದ್ರೆ ಈ ಸಿರಿಧಾನ್ಯಕ್ಕೆ ತಳಿಗಳನ್ನ ನಮ್ಮ ವಿಜ್ಞಾನಿಗಳು ಎಲ್ಲವನ್ನು ಮನಗಂಡು ನಾವೇನ್ ಮಾಡಿದ್ವಿ, ಸಿರಿಧಾನ್ಯಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು ಈ ಸಿರಿಧಾನ್ಯ ಬೆಳೆಗಳಲ್ಲಿ ಈ ನವಣೆ ಇರಬಹುದು ಅಥವಾ ಬರಗು ಅಥವಾ ಕೊರಲೆ ಅಂದ್ರೆ ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂಥ ತಳಿಗಳು ಇದ್ದಿಲ್ಲ. ಇದನ್ನ ಸಂಶೋಧನೆಯಿಂದ ನಾವು ಕಂಡುಹಿಡಿದು ಈ ಭಾಗಕ್ಕೆ ಸೂಕ್ತವಾಗುವಂತಹ ತಳಿಗಳನ್ನ ಬಿಡುಗಡೆ ಮಾಡಿದ್ವಿ. ಆ ತಳಿಗಳ ಬಗ್ಗೆ ಹೇಳಬೇಕು ಅಂದ್ರೆ ಈ ಸುಧಾರಿತ ಹಗರಿ ನವಣೆ ಅಂತ ಹೇಳ್ತೀವಿ ಅಂದ್ರೆ HN46. ಇದು ನಮಗೆ ಹೆಚ್ಚಿನ ಒಂದು ಧಾನ್ಯ ಅಂದ್ರೆ ಇಳುವರಿ ಕೂಡ ಹೆಚ್ಚು ಕೊಡ್ತದೆ. ಸುಮಾರು 16-18 ಕ್ವಿಂಟಲ್ನಷ್ಟು ಪ್ರತಿ ಹೆಕ್ಟೇರ್ಗೆ ಇಳುವರಿ ಕೊಡ್ತದೆ ಮತ್ತು ಮೇವಿನ ಇಳುವರಿ ಕೂಡ ಚೆನ್ನಾಗಿದೆ. ಇದು ಇದು ನಮಗೆ 95 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಆಮೇಲೆ ಹೆಚ್ಚು ಕಚ್ಚಾ ನಾರು ಅಂದ್ರೆ ಕ್ರೂಡ್ ಫೈಬರ್ ಅಂತ ನಾವೇನ್ ಹೇಳ್ತೀವಿ ಅದು ಹೊಂದಿರುತ್ತದೆ ಮತ್ತು ಖನಿಜಗಳು ಕೂಡ ಇದರಲ್ಲಿ ಸಮೃದ್ಧವಾಗಿರುತ್ತದೆ. ಅಂದ್ರೆ ಕಬ್ಬಿಣದ ಅಂಶ ಈಗಾಗಲೇ ಹೇಳಿದೆ ನಾನು, ಹೆಚ್ಚು ಸಿರಿಧಾನ್ಯಗಳಲ್ಲಿ ಕಬ್ಬಿಣದ ಅಂಶ ಇರಬಹುದು, ಸತುವಿನ ಅಂಶ ಇರಬಹುದು, ಕ್ಯಾಲ್ಸಿಯಂ ಅಂಶ ಇರಬಹುದು, ಇವೆಲ್ಲವೂ ಸಿರಿಧಾನ್ಯಗಳಲ್ಲಿ ಹೆಚ್ಚು ಹೆಚ್ಚು ಇರ್ತದೆ. ಅದಕ್ಕೆ ಇದು ಪೌಷ್ಟಿಕ ಅಂತ ನಾವು ಕಂಡುಕೊಂಡಿದ್ದೇವೆ. ಇದು ಸುಮಾರು ಕಬ್ಬಿಣ 45 ಮಿಲಿಗ್ರಾಂ ಇದೆ. ಇದೆಲ್ಲ ಸಂಶೋಧನೆಯಿಂದ ನಮಗೆ ಕಂಡು ಬಂದಿದ್ದು. ಮತ್ತು ಇನ್ನೊಂದು ಬೆಳೆಯಲ್ಲಿ ಅಂದ್ರೆ ಬರಗು, ಬರಗಿನಲ್ಲಿ ನಾವು ಹಗರಿ ಬರಗು 1 ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೇವೆ ತಳಿಯನ್ನ. ಇದು ಕೂಡ ಸುಧಾರಿತ ಹಗರಿ ಬರಗು HB1 ಅಂತ ತಳಿ. ಈ ತಳಿಯ ಪ್ರಮುಖ ಲಕ್ಷಣ ಏನು ಅಂದ್ರೆ ಹೆಚ್ಚಿನ ಒಂದು ಇಳುವರಿ, ಇಲ್ಲಿ ಕೂಡ 12-14 ಕ್ವಿಂಟಲ್ನಷ್ಟು ಇಳುವರಿ ಕೊಡ್ತದೆ ಮತ್ತು ಅತಿ ಕಡಿಮೆ ಅವಧಿಯಲ್ಲಿ ಅಂದ್ರೆ 70 ದಿನಗಳಲ್ಲೇ ಕಟಾವಿಗೆ ಬರ್ತದೆ ಇದು. ಮತ್ತು ಇದರಲ್ಲಿ ಕೂಡ ಕಚ್ಚಾ ನಾರು ಮತ್ತು ಖನಿಜಗಳಲ್ಲಿ ಎಲ್ಲಾ ಈ ಸಿರಿಧಾನ್ಯಗಳಲ್ಲಿ ನಮ್ಮ ಕ್ರೂಡ್ ಫೈಬರ್ ಅಂತ ಏನ್ ಹೇಳ್ತೀವಿ ಮತ್ತು ಖನಿಜಗಳು ಕೂಡ ಜಾಸ್ತಿ ಅಂಶವನ್ನೇ ಹೊಂದಿರ್ತವೆ ಇವು. ಮತ್ತು ಕೊರಲೆ, ಇದನ್ನು ಮುಖ್ಯವಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಬ್ರೌನ್ ಟಾಪ್ ಮಿಲೆಟ್ ಅಂತ ಕೊರಲೆ ಅಂತ ಏನ್ ಹೇಳ್ತೀವಿ, ಇದು ಕರ್ನಾಟಕದಲ್ಲಿನೇ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ ಪ್ರಥಮ ತಳಿ, ಎಲ್ಲೂ ಬಿಡುಗಡೆ ಆಗಿಲ್ಲ.